ನಮ್ಮ ಅಕ್ಕ ತಂಗಿಯಲ್ಲಿ ತನಕ, ಕೂಡಿ ಬೆಳೆಯೋ ತನಕ, ಬೆಳೆದು ಬದುಕೋ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಸತ್ತಾಗ ಬರುವರು ತಮ್ಮ ಕುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೇಚ್ಚಿ ಸಂಸಾರ ನೇಚ್ಚಿ, ನೀನೋಗೋ ದರಿಯೆ ತಮ್ಮ ಕಣ್ಣ ಮುಚ್ಚಿ, ಕಣ್ಣ ಮುಚ್ಚಿ, ನೀನೋಗೋ ದರಿಯೆ ತಮ್ಮ ಕಣ್ಣ ಮುಚ್ಚಿ, ಕಣ್ಣ ಮುಚ್ಚಿ. ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ಕಳಕೈಯ ಮಾಯದ ಪೊರೆಯ ಮುಕ್ತಿ ಹೊಂದಕ, ಕಳಕೈಯ ಮಾಯದ ಪೊರೆಯ ಮುಕ್ತಿ ಹೊಂದಕ. ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯ ಮೇಚ್ಚಿ ಸಂಸಾರ ನೇಚ್ಚಿ, ನೀನ್ ಹೋಗೋ ದರಿಯೆ ತಮ್ಮ ಕಣ್ಣ ಮುಚ್ಚಿ, ಕಣ್ಣ ಮುಚ್ಚಿ, ನೀನ್ ಹೋಗೋ ದರಿಯೆ ತಮ್ಮ ಕಣ್ಣ ಮುಚ್ಚಿ, ಕಣ್ಣ ಮುಚ್ಚಿ. ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ ಶೇ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು, ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಇದೀಗ ವಿವಿಧ ಕೃಷಿ ಮಾರುಕಟ್ಟೆಗಳ ಇಂದಿನ ಧಾರಣೆ, ಅದರಲ್ಲಿ ಕೊಟ್ಟೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ, ಉತ್ಪನ್ನ ಸಜ್ಜೆ, ಪ್ರಭೇದ ಹೈಬ್ರಿಡ್, ಕ್ವಿಂಟಲ್ಗೆ ಕನಿಷ್ಠ 1730, ಗರಿಷ್ಠ 1736, ಅಲಸಂದೆ 4269, ಗರಿಷ್ಠ 6412, ಶೇಂಗಾ ನಾಟಿ ಕನಿಷ್ಠ 4230, ಗರಿಷ್ಠ 7319, ಹುರುಳಿಕಾಳು 3050, ಗರಿಷ್ಠ 3211, ಜೋಳ ಕನಿಷ್ಠ ಮತ್ತು ಗರಿಷ್ಠ 1505, ರಾಗಿ ಹೈಬ್ರಿಡ್ 1641, ಗರಿಷ್ಠ 2419, ಸೂರ್ಯಕಾಂತಿ ಹೈಬ್ರಿಡ್ 2010, ಗರಿಷ್ಠ 6968, ತೊಗರಿ 4669, ಗರಿಷ್ಠ ಮತ್ತು ಕನಿಷ್ಠ. ಇನ್ನು ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ, ಅಲಸಂದಿಕಾಯಿ ಕನಿಷ್ಠ 2500, ಗರಿಷ್ಠ 3000, ಸೇಬು 5000, ಗರಿಷ್ಠ 6500, ಬೂದುಗುಂಬಳಕಾಯಿ ಕನಿಷ್ಠ 1000, ಗರಿಷ್ಠ 1400, ಬಾಳೆಹಣ್ಣು 2000, 2400, ಬಾಳೆಹಣ್ಣು ಪಚ್ಚಬಾಳೆಹಣ್ಣು ಕನಿಷ್ಠ 800, ಗರಿಷ್ಠ 1300, ಹುರುಳಿಕಾಯಿ 2000, ಗರಿಷ್ಠ 2500, ಬೀಟ್ರೂಟ್ 2000, ಗರಿಷ್ಠ 2500, ಹಾಗಲಕಾಯಿ 3000, 3500, ಸೋರೆಕಾಯಿ 1500, ಗರಿಷ್ಠ 2000, ಬದನೆಕಾಯಿ 1000, ಗರಿಷ್ಠ 1200, ಗೋರಿಕಾಯಿ 4000, ಗರಿಷ್ಠ 4500, ಎಲೆಕೋಸು 2800, ಗರಿಷ್ಠ 3200, ಕ್ಯಾರೆಟ್ 3000, ಗರಿಷ್ಠ 4000, ಹೂಕೋಸು 800, ಗರಿಷ್ಠ 1200, ಸಪೋಟ 1500, ಗರಿಷ್ಠ 2000, ಹತ್ತಿ 1520, ಗರಿಷ್ಠ 10620, ಸೌತೆಕಾಯಿ 2000, 2500, ದ್ರಾಕ್ಷಿ 3000, ಗರಿಷ್ಠ 3500, ಅವರೆಕಾಯಿ 1500, ಗರಿಷ್ಠ 2000, ಹಸಿರು ಮೆಣಸಿನಕಾಯಿ 400, ಗರಿಷ್ಠ 4450, ನವಿಲುಕೋಸು 1,500, ಗರಿಷ್ಠ 2,000, ಬೆಂಡೆಕಾಯಿ 4,000, ಗರಿಷ್ಠ 4,500, ನಿಂಬೆಹಣ್ಣು 2,000,